ನೀವು ಕಾಂಟ್ರಾಕ್ಟರ್ ಶಿವಣ್ಣ, ನೀವೇ ಹೇಳಿ ಅಲ್ಟ್ರಾಟೆಕ್ ಸಿಮೆಂಟ್ ಯಾಕೆ ಮಾರ್ಕೆಟ್ ನಲ್ಲಿ ಕಡಿಮೆ ಬೆಲೆದು ಇದೆಯಲ್ಲ? ಇದೇ ಹೌದು, ಆದ್ರೆ ನಾಳೆ ಛಾವಣಿ ಸೋರಿದ್ರೆ, ಗೋಡೆ ಮೇಲೆ ಕ್ರ್ಯಾಕ್ ಬಂದ್ರೆ, ನಾನ್ ಮಾಡಿದ ಮನೆ ಕೆಲಸ ಮತ್ತೆ ನನ್ನ ಹೆಸರು ಎರಡೂ ಹಾಳಾಗುತ್ತೆ. ಕೋಟೆಯ ಬಾಗಿಲು ಹಾಕಿದ್ರೆ ಏನ್ ಬಂತು? ಊರೇ ಕೊಳ್ಳೆ ಹೊಡೆದ್ಮೇಲೆ ತಿಳಿತು ಶಿವಣರೇ. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್ ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ಅಲೋ, ಕಡಿಮೆ ಪ್ರೀಮಿಯಂ ಮತ್ತೆ ಬೋನಸ್ ಕೂಡ ಚೆನ್ನಾಗಿ ಸಿಗುವಂತ ಒಳ್ಳೆ ಭರವಸೆ ಯಾವ್ದಾದ್ರೂ ಲೈಫ್ ಇನ್ಸೂರೆನ್ಸ್ ಪಾಲಿಸಿ ಹೇಳು. ವಾರೆವಾ, ಇಷ್ಟೆಲ್ಲ ವಿಷಯಗಳು ಒಂದೇ ಪಾಲಿಸಿಯಲ್ಲಿ? ಸಾಧ್ಯವಿಲ್ಲ. ಅದು ಸಾಧ್ಯ, ಪಿ ಎಲ್ ಐ ಜೊತೆಗೆ ಸರ್ಕಾರಿ ಸಿಬ್ಬಂದಿಗಳ ಜೊತೆ ಜೊತೆ ಈಗ ಲಿಸ್ಟೆಡ್ ಕಂಪನೀಸ್ ಎಂಪ್ಲಾಯೀಸ್ ಅಥವಾ ಎಲ್ಲ ಪ್ರೊಫೆಷನಲ್ಸ್ ಅಂದ್ರೆ ಸಿಎ, ಡಾಕ್ಟರ್ಸ್, ಇಂಜಿನಿಯರ್ಸ್ ಕೂಡ ಪಡಿಬಹುದು ಪಿ ಎಲ್ ಐ ಪಾಲಿಸಿಗಳ ಲಾಭ. ಅದರ ಜೊತೆಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ನ ಭರವಸೆ ಕೂಡ 1884. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಪೋಸ್ಟ್ ಆಫೀಸ್ ಅನ್ನು ಇಲ್ಲೇ ಸಂಪರ್ಕಿಸಿ ಅಥವಾ ಲಾಗ್ ಆನ್ ಮಾಡಿ www.indiapost.gov.in. ಕೇಳುಗರೆ, ಪ್ರತಿ ಮಂಗಳವಾರ, ಬುಧವಾರ ಹಾಗೂ ಗುರುವಾರ ಬೆಳಿಗ್ಗೆ 7:55 ಮೂಡಿಬರಲಿದೆ ಆರೋಗ್ಯ ಸಲಹೆ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ವಿಪ್ರೋ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮಾ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ಇವತ್ತಿನ ಕೃಷಿ ರಂಗದೊಳಗೆ ಮೊದಲಿಗೆ ಕೇಳೋಣಂತ ಮಣ್ಣಿನ ಆರೋಗ್ಯ ಪತ್ರ ಕುರಿತು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಆಯಾಸ್ ಕಟಗೇರಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳುತ್ತೀರಿ. ಇವರನ್ನು ಸಂದರ್ಶಿಸುತ್ತಾರೆ ಅರುಣ್ ನಾಯಕ್. ಶ್ರೋತೃಗಳೇ, ಇವತ್ತು ನಮ್ಮ ಜೊತೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಸಹ ಸಂಶೋಧನಾ ನಿರ್ದೇಶಕರಾಗಿರುವ ಡಾಕ್ಟರ್ ಐಎಸ್ ಕಟಗೇರಿಯವರು ಇದ್ದಾರೆ. ಅವರಿವತ್ತು ಮಣ್ಣಿನ ಆರೋಗ್ಯ ಕಾರ್ಡ್ ಅಥವಾ ಚೀಟಿ ಬಗ್ಗೆ ಮತ್ತು ಈ ಯೋಜನೆಯ ಬಗ್ಗೆ ಕೆಲವೊಂದು ಉಪಯುಕ್ತ ಮಾಹಿತಿಯನ್ನು ತಮಗೆ ನೀಡಲಿದ್ದಾರೆ. ಸರ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರಗಳು. ಈ ಮಣ್ಣಿನ ಆರೋಗ್ಯ ಚೀಟಿ ಅಂದರೆ ಏನು ಅಂತೀರಿ? ಹಾಂ ನೋಡಿರಿ, ಈಗ ಮಣ್ಣಿನ ಆರೋಗ್ಯ ಅನ್ನೋ ಈ ಶಬ್ದದಲ್ಲೇ ನಿಮಗೆ ಒಂದು ಸ್ವಾಭಾವಿಕವಾದ ಪ್ರಶ್ನೆ ಬರ್ತದೆ ಅಲ್ಲ. ನಾವು ಆರೋಗ್ಯ ಅಂತಂತಂದರೆ ವಿಶೇಷವಾಗಿ ಜೀವರಾಶಿಗಳಿಗೆ, ಅದು ಯಾರು ಜೀವಂತಿರ್ತಾವ, ಮನುಷ್ಯರಿರ್ಬೋದು ಅಥವಾ ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು ಅಥವಾ ಸೂಕ್ಷ್ಮಾಣುಜೀವಿಗಳೂ ಇರ್ಬೋದು, ಅವುಗಳ ಬಗ್ಗೆ ವಿಶೇಷವಾಗಿ ಆರೋಗ್ಯ ಅಂತ ಕೇಳ್ತೀವಿ. ಇದು ಮಣ್ಣು ಅಂತಂದರೆ ಒಂದು ವಸ್ತು ಅನ್ನುವಂಥ ಒಂದು ಸ್ವಾಭಾವಿಕ ಅನಿಸಿಕೆ ಎಲ್ಲರಲ್ಲಿ ಇದ್ದೇ ಇರ್ತದೆ. ಇದಕ್ಕೂ ಒಂದು ಆರೋಗ್ಯ ಇರ್ತದೆ ಅನ್ನುವಂಥ ಸ್ವಾಭಾವಿಕ ಪ್ರಶ್ನೆ ಬಂದೇ ಬರ್ತದೆ. ಹೌದು, ನಿಜವಾಗಿಯೂ ಮಣ್ಣು ಒಂದು ಸ್ವಾಭಾವಿಕ ವಸ್ತು ಅನ್ನೋಕ್ಕಿಂತ ಅದು ನಿಜವಾಗಿಯೂ ಒಂದು ಜೀವನಿ. ಅದಕ್ಕೆ ನಾನು ಮಣ್ಣು ಒಂದು ಜೀವಿ, ಯಾಕೆ ಮಣ್ಣು ಒಂದು ಜೀವರಾಶಿ ಅಂತ ಅನ್ಕೋಬಹುದು ಅಂದ್ರೆ ಅದರಲ್ಲಿ ಮಿಲಿಯನ್ ಗಟ್ಟಲೆ ಸೂಕ್ಷ್ಮಾಣುಜೀವಿಗಳು, ಜೀವರಾಶಿಗಳು ಅದರಲ್ಲಿರ್ತವೆ. ಅವು ಭೂಮಿಯಲ್ಲಿ ಮಣ್ಣಿನಲ್ಲಿ ಇರುವುದರಿಂದ ನಮಗೆ ಇವತ್ತು ಕೃಷಿ ಮಾಡಲಿಕ್ಕೆ ಅನುಕೂಲ ಆಗಿದೆ. ಅಲ್ಲದೆ ಉಳಿದ ಎಲ್ಲ ದೃಷ್ಟಿಯಿಂದನು, ಎಲ್ಲ ಉಳಿದ ಸಸ್ಯರಾಶಿಗಳಿರ್ಬೋದು ಅಥವಾ ಉಳಿದ ಪ್ರಾಣಿಗಳಿರ್ಬೋದು, ಅವುಗೆಲ್ಲ ಆರೋಗ್ಯಕ್ಕೂ ಇವು ಮಣ್ಣಿನಲ್ಲಿರುವುದು ಕೂಡ ಯೋಗ್ಯವಾಗಿದೆ. ಇದು ಒಂದು. ಎರಡನೇದು, ಇಷ್ಟು ಜನರಿಗೆ ಒಂದು ಆಹಾರವನ್ನು ಒದಗಿಸುವಂಥ ಮೂಲ ಇರುವುದೇ ಮಣ್ಣು. ಎಲ್ಲ ಬೆಳೆಗಳು ಅಲ್ಲೇ ಬೆಳೀತವೆ. ಅಂದಮೇಲೆ ಇಡೀ ಜೀವರಾಶಿಗಳಿಗೆ ಜೀವಿಯಾಗಿ ಇರುವಂಥ ಮಣ್ಣನ್ನು ನಾವು ಜೀವಿ ಅಂತಲೇ ಕರಿಬೇಕಾಗ್ತದೆ. ಹಾಗಾಗಿ ಅದರಲ್ಲಿ ಕೂಡ ಅದಕ್ಕೂ ಕೂಡ ಒಂದು ಆರೋಗ್ಯ ಅನ್ನೋದು ಇರ್ತತಿ. ಅದು ಏನನ್ನೋದನ್ನು ನಾವು ಚರ್ಚೆ ಮಾಡೋಣ. ಈಗ ತಾವು ಹೇಳಿದ್ರಿ, ಮಣ್ಣು ಕೂಡ ಒಂದು ಜೀವ ಇರುವಂಥ ವಸ್ತು, ಅದಕ್ಕೂ ಕೂಡ ಆರೋಗ್ಯ ಇರ್ತದೆ ಅಂತ ತಾವು ಹೇಳಿದ್ರಿ. ಹಾಗಾದರೆ ಈ ಮಣ್ಣಿನ ಆರೋಗ್ಯ ಕಾರ್ಡ್ ಬೇಕು ಅಂಥೇಳಿ ಆಲೋಚನೆ ಬಂದದ್ದು ಯಾವಾಗ, ಮತ್ತು ಅದಕ್ಕೆ ಮೂಲ ಕಾರಣಗಳು ಏನು ಅಂತೀರಿ? ನೋಡ್ರಿ, ಈಗ ಸುಮ್ಮನೆ ಒಂದು ಉದ್ಭವ, ಈ ಭೂಮಿ ಮೇಲೆ ಉದ್ಭವ ಆದಂಥ ಜೀವರಾಶಿಗಳ ಬಗ್ಗೆ ನಾವು ಕೇಳೋದಾದರೆ, ಭೂಮಿಯ ಉದ್ಭವದ ಬಗ್ಗೆ ನಾವು ಒಂದು ವಿಚಾರ ಮಾಡೋದಾದರೆ, ಭೂಮಿಯ ಉದ್ಭವ ಜೀವರಾಶಿಗಳ ಉದ್ಭವ, ಅದರಿಂದನೇ ಎಲ್ಲ ಆಗಿದ್ದು. ಈಗ ಈ ಗಿಡಮರಗಳು ಸಸ್ಯ ರೂಪದಲ್ಲಿ ಇರ್ಬೋದು ಅಥವಾ ಗಿಡಗಳ ರೂಪದಲ್ಲಿ ಇರ್ಬೋದು, ಅವುಗಳ ಉದ್ಭವ ಯಾವಾಗಾಗಿದೆ, ಯಾವಾಗಿನಿಂದ ಈ ಭೂಮಿ ಮೇಲೆ ಅವು ಬೆಳೀತಾ ಇದ್ದಾವೆ ಅನ್ನೋದನ್ನು ನೋಡೋದಾದರೆ, ಸುಮಾರು 150 ಮಿಲಿಯನ್ ವರ್ಷಗಳ ಹಿಂದೆ ಇವು ಭೂಮಿ ಮೇಲೆ ಉದ್ಭವ ಆಗಿದ್ದಾವೆ, ಬೆಳೀತಾ ಇದ್ದವು. ಅದು ಫ್ಲವರಿಂಗ್, ಹೂವನ್ನು ಬಿಡ್ತಕ್ಕಂಥ, ಹೂವನ್ನು ಬಿಡುವಂಥ, ಕಾಯಿಗಟ್ಟುವಂಥ ವಿವಿಧ ಸಸ್ಯರಾಶಿಗಳು, ಗಿಡಮರಗಳು ಉದ್ಭವ ಆಗ್ಯಾವ. ಇನ್ನು ಮನುಷ್ಯ ಇವುಗಳ ಉಪಯೋಗ ಮಾಡುವಂಥ ಮನುಷ್ಯ ಯಾವಾಗ ಉದ್ಭವ ಆಗ್ಯಾನ ಮನುಷ್ಯ ರೂಪದೊಳಗೆ ಅಂತಂತಂದ್ರೆ ಸುಮಾರು 55 ಮಿಲಿಯನ್ ವರ್ಷ. ಆದರೆ ನಾವು ಇವತ್ತೇನು ಸಿವಿಲೈಸ್ಡ್ ಮ್ಯಾನ್ ಸುಸಂಸ್ಕೃತ ಮನುಷ್ಯ ಅಂತೇನು ಹೇಳ್ತೀವಿ ಅಂದರೆ ಅದು ಯಾವಾಗ ಪ್ರಾರಂಭ ಆಯಿತು ಅಂದರೆ ಸುಮಾರು 10-15 ಸಾವಿರ ವರ್ಷಗಳಿಂದ ಇಚ್ಚಿಗೆ. ಅದಕ್ಕಿಂತ ಮೊದಲು ಅವನಿಗೆ ನಾವು ಶಿಲಾಯುಗದ ಮನುಷ್ಯ ಅಂತ ಕರಿತಿದ್ವಿ. ಅವನಿಗೆ ಒಂದು ಕಡೆ ನೆಲೆಯಾಗಿರ್ತಿರಲಿಲ್ಲ, ಎಲ್ಲಿ ಬೇಕಲ್ಲಿ ಅಡ್ಡಾಡ್ಕೋತ ಏನು ಸಿಗ್ತೈತೆ ಅಂತ ತಿಳ್ಕೊತ ಹೆಚ್ಚಾಗಿ ಅವನು ಪ್ರಾಣಿಗಳ ಮೇಲಿನ ತನ್ನ ಆಹಾರಕ್ಕೆ ಡಿಪೆಂಡ್ ಆಗಿ ಇರ್ತಿದ್ದ. ಆದರೆ 10 ಸಾವಿರಗಳಿಂದ ಈಚೆಗೆ ನಾವೇನು ಹರಪ್ಪ ಮೋಂಜೆದವರು ಸಂಸ್ಕೃತಿಗಳಂತ ಏನು ಹೇಳ್ತೀವಿ ಅವು ಏನು ಉದ್ಭವ, ಹಾಗೆ ಜಗತ್ತಿನಲ್ಲಿ ಹಲವಾರು ಈ ಥರದ ಸಂಸ್ಕೃತಿಗಳು ಏನು ಉದ್ಭವ ಆಗ್ಯವು. ಅಲ್ಲಿಂದ ಅವ ಒಂದು ಕಡೆ ನೆಲೆಯೂರಿ ಬೆಳೆಗಳನ್ನು ಬೆಳೆದು ಧಾನ್ಯಗಳನ್ನು ಬೆಳೆಯುವಂಥ ಒಂದು ಪದ್ಧತಿ ಪರಿಪಾಠ ಪ್ರಾರಂಭ ಆಗೈತೆ ಅನ್ನೋದು ನಮಗೆ ಎಷ್ಟೋ ಕೆಲವೊಂದು ದಾಖಲಾತಿಗಳಿಂದ ಗೊತ್ತಾಗಿತ್ತು. ಆದರೆ ಅದು ಬಹಳ ತೀರಾ ಇತ್ತೀಚಿಂದು ಬರೀ 10 ಸಾವಿರ ವರ್ಷಗಳಿಂದ. ಮತ್ತು ಅವ ಮನುಷ್ಯ ಅವನ್ನ ಬೆಳೆಯುವಂಥ ಪರಿಪಾಠಕ್ಕಿಂತ ಮೊದಲು ಅವು ಇರ್ತಾವಂದಮೇಲೆ ಅವುಗಳಿಗೆ ಈ ಏನು ಮಣ್ಣಿನಲ್ಲಿ ಎಲ್ಲ ರೀತಿ ಸೌಲಭ್ಯ ಇತ್ತಂತಂದಂಗಾತು ಅವಾಗ ಇರ್ಬೋದಲ್ಲ ಅಂತ ನೀವು ಅನ್ಬೋದು. ಹೌದು, ಈಗ ವಿಶೇಷವಾಗಿ ಅವಾಗೂ ಮಣ್ಣಿನಲ್ಲಿ ಗಿಡಗಳಿಗೆ ಸಸ್ಯಗಳಿಗೆ ಬೇಕಾದಂಥ ಎಲ್ಲ ಪದಾರ್ಥಗಳು ಮಣ್ಣಿನಲ್ಲಿಯೂ ದೊರೆತಿದ್ದು ಗಾಳಿಯಲ್ಲಿಯೂ ದೊರೆತಿದ್ದು. ಸಸ್ಯರಾಶಿ ಮಣ್ಣು ಮತ್ತು ಗಾಳಿಯಿಂದ ತನಗೆ ಬೇಕಾದಂಥ ಪೋಷಕಾಂಶಗಳನ್ನು ಹೀರಿಕೊಂಡು ತೆಗೆದುಕೊಂಡು ಅದು ಬೆಳೀತಾ ಇತ್ತು. ಆದರೆ ಈಗ ಒಂದು ಏನು ನಾ ಹೇಳಿದೆ, ಇದೇನು ಮಾನವ 10 ಸಾವಿರ ವರ್ಷಗಳಿಂದ ಇತ್ತೀಚೆಗೆ ಏನು ಒಂದು ನೆಲೆ ಇವ್ರಿ ಬದುಕಲಿಕ್ಕೆ ಪ್ರಾರಂಭ ಮಾಡಿದ ಅವಾಗ ಇದು ಪಾಪ್ಯುಲೇಷನ್ನು ಹೆಚ್ಚೋಕತ್ತು ಹೊತ್ತು ನೋಡ್ರಿ. ನಿಮಗೆ ಸುಮ್ಮನೆ ಒಂದು ಉದಾಹರಣೆಗೆ ಈ ಸಂದರ್ಭದಲ್ಲಿ ನನಗೂ ಹೇಳಬೇಕನ್ನಿಸ್ತದೆ. ಒಂದು 5000 ವರ್ಷಗಳಿಂದ 5500 BC ಅಂತ ಏನು ನೀವು ಹೇಳ್ತೀವಿ, ಅವಾಗ ಒಂದು ಬೇಸಿಯರ್ ಅಂತ ತಿಳ್ಕೊಂಡು ನಾವು ಎಷ್ಟು ಜನಸಂಖ್ಯೆ ಇತ್ತಪ್ಪ ಜಗತ್ತಿನ ಮೇಲೆ ಅಂದರೆ 100 ಮಿಲಿಯನ್ ಇತ್ತು. ಅದೇ ನೀವು 19ನೇ ಶತಮಾನಕ್ಕೆ ಬಂದರೆ ಅದು 4500 ಮಿಲಿಯನಿಗೆ ಬಂತು. ಈಗ ನಿಮಗೆ ಆಲ್ಮೋಸ್ಟ್ 7.5 ಮಿಲಿಯನ್ ಆರ್ 8 ಬಿಲಿಯನ್ ಅಥವಾ 9 ಬಿಲಿಯನ್ ಬರಕತ್ತೈತೆ ಅಂತ ಹೇಳ್ತಾರೆ. ಮನುಷ್ಯನ ಪಾಪ್ಯುಲೇಷನ್ ಹ್ಯೂಮನ್ ಪಾಪ್ಯುಲೇಷನ್ ಈ ಥರ ಹೆಚ್ಚಕ್ಕಂತ ಹೋಗುದಂತೂ ನಮಗೆ ಕಣ್ಣಾರೆ ಕಂಡಿದ್ದೀವಿ ನಾವು. ಆದಮೇಲೆ ಅವನಿಗೆ ಊಟದ ವ್ಯವಸ್ಥೆ ಆಗಲೇಬೇಕಲ್ಲ, ಊಟದ ವ್ಯವಸ್ಥೆ ಆಗಲೇಬೇಕು. ಆದರೆ 10 ಸಾವಿರ ವರ್ಷಗಳಿಂದ ಮನುಷ್ಯ ಮತ್ತು ಅವಾಗ ಹೆಂಗೆ ಬದುಕ್ತಿದ್ದಂದ್ರೆ ಅವ್ನ ಪಾಪ್ಯುಲೇಷನ್ನು ಕಡಿಮೆ ಇತ್ತು. ಅಲ್ಲೇನು ಭೂಮಿಯಲ್ಲಿರ್ತಕ್ಕಂಥ ಪೋಷಕಾಂಶಗಳಿದ್ದು ಅವುಗಳನ್ನು ಹೀರಿಕೊಂಡು ಬೆಳೆಯುವಂಥ ಒಂದು ತಾಕತ್ತು ಆ ಸಸ್ಯಗಳಿಗೆ ಇದ್ದು. ಮುಂದೆ ಏನಾಯ್ತಂದರೆ ಅವು ಪಾಪ್ಯುಲೇಷನ್ ಹೆಚ್ಚಾದಂಗೆ ಅವರು ಬೆಳೆಯೋದು ಅವ್ರಿಗೆ ಕಡಿಮೆ ಅನಿಸ್ಲಿಕ್ಕೆ, ಅದು ವೈಜ್ಞಾನಿಕ ನೆಲೆ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ. ಅವರು ಒಂದು ಗೊತ್ತು ಮಾಡಿಕೊಂಡ್ರು ಏನಪ್ಪ ಅಂದರೆ ಎಲ್ಲೇ ದನಕರಗಳು ನಿಂತಿರ್ತಾವೆ, ಎಲ್ಲೇ ಸಗಣಿ ಬಿದ್ದಿರ್ತೈತಿ ಅಥವಾ ದನಗಳ ಉಚ್ಚಿ ಬಿದ್ದಿರ್ತೈತಿ ಅಂಥ ಪ್ರದೇಶದೊಳಗೆ ಇವರು ಬೆಳೆ ಬೆಳೆದ್ರೆ ಅದು ಭಾಳ ಉತ್ತಮವಾಗಿ ಬರ್ತೈತಿ ಅನ್ನೋದು ಅವ್ರಿಗೆ ಯಾವಾಗ ಗೊತ್ತಾಯ್ತು. ಯಾವಾಗ ಆ ಮನುಷ್ಯರು 8000 ವರ್ಷಗಳ ಹಿಂದಿನ ಮಾತನ್ನು ಹೇಳ್ತಾ ಇದ್ದೆ ನಿಮಗೆ. ಗೊತ್ತಾದ್ಮೇಲೆ ಅವ್ರು ಏನು ಮಾಡಕತ್ತಿದ್ರಿ, ಇದನ್ನು ಮ್ಯಾನ್ಯೂರ್ ಅಂತೇಳಿ ಯೂಸ್ ಮಾಡೋಕ್ಕೆ ಪ್ರಾರಂಭ ಮಾಡಿದರು ಅವರು. ಅಂದರೆ ಮ್ಯಾನ್ಯೂರ್ ಅನ್ನೋದನ್ನು ಏನಿದು ನಾವು ದನಕರಗಳ ಮೂತ್ರ ಇರ್ಬೋದು ಅಥವಾ ಸಗಣಿ ಇರ್ಬೋದು ಅದನ್ನು ಅವರು ಉಪಯೋಗ ಮಾಡೋಕತ್ತಿದ್ರು, ಅಥವಾ ದನ ತಿಂದು ಬಿಟ್ಟಿದ್ದು ಅಥವಾ ಕಸ ಕಡ್ಡಿ ಅಂಥದನ್ನೆಲ್ಲ ಒಗೆದು ಒಂದು ಥರದ ಮ್ಯಾನ್ಯೂರ್ ಅನ್ನೋ ರೀತಿಯೊಳಗೆ ಅದನ್ನು ಅವರು ಉಪಯೋಗ ಮಾಡೋಕತ್ತಿದ್ರು. ಇದು ಮೊದಲನೇ ಹಂತ ಅಂದರೆ ಸಸ್ಯಗಳಿಗೆ ಬೇಕಾದಂಥ ಪೋಷಕಾಂಶಗಳು ಭೂಮಿಯಲ್ಲಿ ಏನಿದ್ದು ಅದು ಸಾಕಾಗಲಾರ್ದಾಗ ಹೊರಗಿನಿಂದ ಹಾಕೋದು ಅವಶ್ಯಕತೆ ಅವ್ರ ಕಣ್ಮೇಲೆ ಈ ರೂಪದೊಳಗೆ ಅವರು ಕೊಡ್ಲಿಕ್ಕತ್ತಿದ್ರು. ಇದು ಮೊದಲೇ ಹಂತ. ಅವಾಗ ಅದು ಇಳುವರಿ ಹೆಚ್ಚಾಯಿತು. ಆಮೇಲೆ ಅವ್ರು ಏನು ಮಾಡಕತ್ತೀರಿ, ತಮಗೆ ಬೇಕಾದಂಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಅವು ಆಹಾರ ಮಾಡಬೇಕಾದ್ರೆ ಗಿಡನ ತಾವೇ ಆಯ್ಕೆ ಮಾಡ್ಕೊಳಕತ್ತಿದ್ರು. ಅಂದರೆ ಸ್ವಲ್ಪ ದಪ್ಪ ಕಾಳು ಕೊಡುವಂಥದ್ದು ಅಥವಾ ಹೆಚ್ಚು ಕಾಳು ಕೊಡುವಂಥವು, ಹೆಚ್ಚು ಇಳುವರಿ ಕೊಡುವಂಥವು ಅಂದರೆ ಈ ಮತ್ತು ಬೇಗ ಮಾಗುವಂಥವು, ಈ ಥರದ ಆಯ್ಕೆ ಅವಾಗಿನಿಂದನೇ ಪ್ರಾರಂಭ ಆಗಿಬಿಡ್ತು. ಯಾಕಂದರೆ ಹೊಟ್ಟೆ ತುಂಬಿಸ್ಬೇಕಾಗಿತ್ತಲ್ಲ, ಏನೋ ಒಂದು ಪಾಪ್ಯುಲೇಷನ್ ಹೆಚ್ಚಾಗುವಂಥ ಪಾಪ್ಯುಲೇಷನ್ಗೆ ಹೊಟ್ಟೆ ತುಂಬಿಸುವ ನಿಟ್ಟಿನಲ್ಲಿ ಇವು ಕ್ರಿಯೆಗಳು ಆಗಿನಿಂದ ಪ್ರಾರಂಭ ಆದವು. ಮುಂದೆ ಒಂದು ಹಂತ ಬಂತು ರೀ, ಯಾವಾಗಂತಂದ್ರೆ ಸುಮಾರು 19ನೇ ಶತಮಾನದ ಮೊದಲನೇ 20-25 ವರ್ಷಗಳ ಹಂತದಲ್ಲಿ ಅವಾಗ ಈ ರಸಗೊಬ್ಬರಗಳನ್ನು ತಯಾರು ಮಾಡುವಂಥ ಒಂದು ಕಲೆ ಕಂಡುಕೊಂಡ್ರು. 1860ರೊಳಗೆ ಮೊಟ್ಟ ಮೊದಲು ಯೂರಿಯಾ ಗೊಬ್ಬರದಂಥ ಗೊಬ್ಬರಗಳನ್ನು ಅಥವಾ ಸಿಂಗಲ್ ಸೂಪರ್ ಫಾಸ್ಫೇಟ್ ಅನ್ನೋನ್ನು ಇವು ಲ್ಯಾಬ್ರೋಟ್ರಿ ಒಳಗೆ ಅಂದರೆ ಪ್ರಯೋಗಾಲಯದಲ್ಲಿನ ತಯಾರು ಮಾಡುವಂಥ ಒಂದು ಪದ್ಧತಿನ ವಿಜ್ಞಾನಿಗಳು ಅದನ್ನು ಕಂಡುಕೊಂಡ್ರು. ಆಮೇಲೆ ಅದನ್ನು ಹಾಕಿದರೆ ಗಿಡಗಳು ವಿಶೇಷವಾಗಿ ತಳಿಗಳು ಅದಕ್ಕೆ ಒಂದು ಸ್ಪಂದಿಸಲಿಕ್ಕೆ ಪ್ರಾರಂಭ ಮಾಡಿದವು. ಅಂದರೆ ಏನು ಹೆಚ್ಚು ಇಳುವಂಥ ಗಿಡಗಳನ್ನು ಇವರು ಆಯ್ಕೆ ಮಾಡಿಕೊಂಡು ಬೆಳಿಲಿಕ್ಕೆತ್ತಿದ್ರು ಅಂಥ ಗಿಡಗಳಿಗೆ ಇನ್ನೂ ಹೆಚ್ಚಿನ ಪ್ರಮಾಣದೊಳಗೆ ಪೋಷಕಾಂಶಗಳು ಬೇಕು, ಅದನ್ನು ಹಾಕಿದರೆ ಅವು ಸ್ಪಂದಿಸಲಿಕ್ಕೆ ಪ್ರಾರಂಭ ಮಾಡಿದವು. ಸ್ಪಂದಿಸೋದು ಅಂದ್ರೆ ಏನು ರೀ, ಏನು ಇವರು ಹೊರಗಿನಿಂದ ಕೊಡ್ತಾರೆ, ಕೊಟ್ಟ ಮೇಲೆ ಅದನ್ನು ಉಪಯೋಗ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಬೆಳೆಯುವಂಥ ಸ್ಪಂದನೆ ಅಂತೀವಿ. ಈ ಸ್ಪಂದನೆ ಪ್ರಾರಂಭ ಆದಮೇಲೆ ರಾಸಾಯನಿಕ ರಸಗೊಬ್ಬರಗಳನ್ನು ಹಾಕುವಂಥ ಪರಿಪಾಠ ಬಂತು. ನಮ್ಮ ದೇಶದೊಳಗೆ 1960 ಸುಮಾರಿಗೆ ಗ್ರೀನ್ ರೆವಲ್ಯೂಷನ್ ಅಂತೇಳಿ ನಾವೇನು ಕರಿತೀವಿ, ಹಸಿರು ಕ್ರಾಂತಿ ಅಂತ ಏನು ಕರಿತೀವಿ, ಅದು ಪ್ರಾರಂಭ ಆಯಿತು. ಅದರ ಮೂಲ ಏನಪ್ಪ ಅಂದರೆ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ತಳಿಗಳನ್ನು ಬೆಳೆಯೋದು, ಮುಂದೆ ಶಕ್ತಿಮಾನ್ ತಳಿಗಳನ್ನು ಬೆಳೆಯೋದು. ಇವೆಲ್ಲ ಅವಕ್ಕೆ ರೆಸ್ಪಾನ್ಸ್ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ವು ರೀ. ಈಗ ನೋಡ್ರಿ, ಒಂದು ಇನ್ನೊಂದು ಉದಾಹರಣೆ ನಿಮಗೆ ಹೇಳ್ತೇನೆ ನೋಡ್ರಿ. ಅವಾಗ 1947 ನಮ್ಮದು 50 ಮಿಲಿಯನ್ ಹೆಕ್ಟರ್ ಟೋಟಲ್ ಏರಿಯಾ ಅಗ್ರಿಕಲ್ಚರ್ಗೆ, ಕೃಷಿ ಕ್ಷೇತ್ರಕ್ಕೆ ಬೆಳೆದದ್ದು ಎಷ್ಟು ರೀ? 50 ಮಿಲಿಯನ್ ಟನ್. ಎಂಥ ಪರಿಸ್ಥಿತಿ ಇತ್ತಂತಂದ್ರೆ ಬಹುತೇಕ ಭಾಳ ಜನಕ್ಕೆ ಗೊತ್ತೈತಿ. ಶಿಪ್ ಟು ಮೌತ್ ಅಂದರೆ ಪರದೇಶದಿಂದ ಶಿಪ್ನ್ಯಾಗ ನಾವು ಆಹಾರಧಾನ್ಯಗಳನ್ನ ಬೇರೆ ದೇಶಗಳಿಂದ ಆಮದು ಮಾಡಿಕೊಂಡು ಅವನ ಸೀದಾ ಟು ಮೌತ್ ಅಂದರೆ ಗಿರಣಿಗೆ ಹೋಗಿದ್ದು ಅವನು. ಅಷ್ಟೊಂದು ನಮ್ಮಲ್ಲಿ ಶಾರ್ಟೇಜ್ ಇತ್ತು. ಆದರೆ ಇವತ್ತು ನೋಡಿರಿ, ಇವತ್ತು ಸುಮಾರು 159 ಮಿಲಿಯನ್ ಹೆಕ್ಟರ್ ಅಂದರೆ 3 ಪಟ್ಟು, 50 ರಿಂದ 150 3 ಪಟ್ಟು ಕ್ಷೇತ್ರ ಹೆಚ್ಚಾಗಿದೆ, ಒಪ್ಕೋತೀನಿ. ಆರು ಆರು ಉತ್ಪಾದನೆ ಮಟ್ಟ ಎಷ್ಟು ಹೆಚ್ಚಾಗಿದ್ರೆ 6 ಪಟ್ಟು ಹೆಚ್ಚಾಗಿದೆ. 50 ಮಿಲಿಯನ್ ಟನ್ ಇದ್ದದ್ದು ಇವತ್ತು 300 ಮಿಲಿಯನ್ ಟನ್ ಆಗಿದೆ. ಅಂದರೆ 6 ಪಟ್ಟು ಇಳುವರಿ ಹೆಚ್ಚಾಗಿದೆ. ಅಂದರೆ 3 ಪಟ್ಟು ಕ್ಷೇತ್ರ, 6 ಪಟ್ಟು ಟೋಟಲ್ ಉತ್ಪಾದನೆ ಹೆಚ್ಚಾಗಬೇಕಾದ್ರೆ ಇಲ್ಲಿ ಒಂದು ಏನಪ್ಪ ಅಂದರೆ ಆ ಏನು ತಳಿಗಳಿರ್ಬೋದು, ಏನು ಟೆಕ್ನಾಲಜಿ ಅಥವಾ ತಂತ್ರಜ್ಞಾನ ಏನು ಒಂದು ವೈಜ್ಞಾನಿಕವಾಗಿ ಡೆವಲಪ್ ಮಾಡಿದರು, ಅದ್ರಾಗ ಇನ್ಕ್ಲೂಡಿಂಗ್ ಈ ಫರ್ಟಿಲೈಸರ್ ಅನ್ನೋದನ್ನು ಏನು ಅಥವಾ ರಾಸಾಯನಿಕ ರಸಗೊಬ್ಬರಗಳಂತೆಂದು ಅವನ್ನು ಬಳಸಿಕೊಂಡು ಅವು ಸ್ಪಂದಿಸ್ಲಿಕ್ಕೆ ಹಚ್ಚಿದ್ರು, ಇಳುವರಿ ಬಂತು. ಇವತ್ತು ಆಹಾರ ನಮ್ಮ ದೇಶದಲ್ಲಿ ಆಹಾರದ ಕೊರತೆ ಇಲ್ಲ, ಇದೆಲ್ಲ ಒಂದು ದೃಷ್ಟಿಯಿಂದ ಒಳ್ಳೆಯದು. ಮಣ್ಣು ಏನೈತಿ, ಮಣ್ಣು ಭೂತಾಯಿ ಅಂತ ಪೂಜೆ ಮಾಡ್ತೀವಿ, ಭೂಮಾತೆ ಅಂತ ಪೂಜೆ ಮಾಡ್ತೀವಿ. ಅಂತಹ ಭೂಮಿಗೆ ಅದರಲ್ಲಿ ಏನು ಒಂದು ರಸ ಪೋಷಕಾಂಶಗಳನ್ನು ಹಿಡಿದಿಟ್ಕೊಳ್ಳುವಂಥ ಒಂದು ಕೆಪ್ಯಾಸಿಟಿ ಇತ್ತು, ಮತ್ತು ಅದನ್ನು ಗಿಡಗಳಿಗೆ ಕೊಡುವಂಥ ಏನು ಒಂದು ಪ್ರಕ್ರಿಯೆ ಇತ್ತು, ಅದು ಎಷ್ಟು ಮಟ್ಟಿಗೆ ನಡೀತಾ ಇದೆ, ಅದು ಕಾಪಾಡ್ಕೊಂಡು ಹೋಗ್ತಾವೆ ಇಲ್ಲೋ ಅಂತ ಒಂದು ಪ್ರಶ್ನೆ ಬಂದಾಗ ಅದು ಕಡಿಮೆ ಆಗಿದೆ ಅನ್ನೋದು ಗೊತ್ತಾಯಿತು. ವಿಶೇಷವಾಗಿ ಈಗ ಇತ್ತಿತ್ತಲಾಗಿ ಅದು ಹೆಂಗೆ ಹೆಚ್ಚು ಗೊತ್ತಾಗಲಿಕ್ಕೆ ಅಂತಂದರೆ ಎರಡು ಆಧಾರದ ಮೇಲೆ. ಒಂದು, ಏನು ಇಳುವರಿ ಹೆಚ್ಚಾಗುವಂಥ ಒಂದು ಕ್ರಿಯೆ ಇತ್ತು, ಇಳುವರಿ ಟೋಟಲ್ ಇಳುವರಿ ಹೆಚ್ಚಾಗ್ತಾ ಇದೆ, ಅದು ರೇಟ್ ಅಂತ ಹೇಳಿದ್ವಿ, ದರ ಅಂತ ಹೇಳ್ತೀವಿ ನೋಡಿರಿ. ಹೌದು, ಒಟ್ಟು ಉತ್ಪಾದನೆ ಒಂದು ಕಡೆ, ಆದರೆ ಹೆಚ್ಚುವ ದರ ಏನೈತಲ್ಲ, ಹೆಚ್ಚುವ ದರದಲ್ಲಿ ಕಡಿಮೆ ಆಗ್ತಾ ಇದೆ ಅಥವಾ ಸ್ಟ್ಯಾಗ್ನೇಷನ್ ಆಗಿದೆ, ಒಂದೇ ಮಟ್ಟಕ್ಕೆ ನಿಂತು ಬಿಟ್ಟಿದೆ. ಅಂದರೆ ಈ ದರ ಹೆಚ್ಚುವುದು ಒಂದೇ ಮಟ್ಟಕ್ಕೆ ನಿಲ್ಲಕ್ಕೆ ಕಾರಣ ಏನು? ಆಮೇಲೆ ನಾವು ಎಷ್ಟೋ ಸಲ ಹೇಳ್ತೀವಿ, ಇಲ್ಲ ನಾವು ಉತ್ಪಾದನೆ ಏನೋ ಹೆಚ್ಚು ಮಾಡಿದ್ವಿ, ಆದರೆ ನಮ್ಮಲ್ಲಿರ್ತಕ್ಕಂಥ ಆಹಾರ ಧಾನ್ಯಗಳಲ್ಲಿ ನ್ಯೂಟ್ರಿಷನ್ ಕಡಿಮೆ ಇದೆ, ನ್ಯೂಟ್ರಿಷಿಯಸ್ನೆಸ್ ಅನ್ನೋದು ಕಡಿಮೆ ಇದೆ ಅನ್ನೋದು ನಾವು ಎಲ್ಲರೂ ಕಂಡುಕೊಂಡಿದ್ದೀವಿ, ಎಲ್ಲರೂ ಮಾತಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ವಿಚಾರ ಮಾಡಲಾಗಿ ನೋಡಲಾರ್ದಾಗ ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆ ಅಥವಾ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಸಸ್ಯಗಳು ಸಮರ್ಪಕವಾಗಿ ಹೀರಿಕೊಳ್ಳಾರ್ದೇ ಇರೋದು, ಇಂತಹ ವಿಷಯಗಳು ಗೊತ್ತಾಗಲಿಕ್ಕೆ ಪ್ರಾರಂಭ ಆಯಿತು. ಹೀಗಾಗಿ ಅವಾಗ ಮಣ್ಣಿನ ಆರೋಗ್ಯ ಅಂದರೆ ಏನು ಅನ್ನುವಂಥ ಒಂದು ಡೆಫಿನಿಷನ್, ಒಂದು ವ್ಯಾಖ್ಯಾನ ಪ್ರಾರಂಭ ಮಾಡಿದರು ವೈಜ್ಞಾನಿಕವಾಗಿ. ಆ ವ್ಯಾಖ್ಯಾನ ಪ್ರಾರಂಭ ಮಾಡಿದ ಮೇಲೆ ಹಂಗಾರೆ ಇದನ್ನು ಕಾಪಾಡೋದು ಅವಶ್ಯಕತೆ ಐತಂತ ತಿಳ್ಕೊಂಡು ಈ ಯೋಜನೆ 2015 ಕೇಂದ್ರ ಸರ್ಕಾರದಿಂದ ಬಂತು. ಒಂದು ಸುಮಾರು 500 ಕೋಟಿ ರೂಪಾಯಿಗಳ ಔಟ್ಲೇದಿಂದ ಇದನ್ನು ಕೇಂದ್ರ ಸರ್ಕಾರ ಮಾಡಿತು. ಇದನ್ನು ಭಾರತ ಸರ್ಕಾರದ ಕೃಷಿ ಸಹಕಾರ ಮತ್ತು ರೈತ ಕಲ್ಯಾಣ ಇಲಾಖೆಯವರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಹೀಗಾಗಿ ಇದರ ಉದ್ದೇಶ ಏನಪ್ಪ ಅಂದರೆ ಮಣ್ಣಿನಲ್ಲಿರ್ತಕ್ಕಂಥ ಆರೋಗ್ಯವನ್ನು ಕಾಪಾಡಬೇಕಾಗಿದೆ. ಅದರ ದೃಷ್ಟಿಯಿಂದ ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋ ರೂಪುರೇಷೆಗಳನ್ನು ನಿರ್ಧಾರ ಮಾಡಿ ಇದನ್ನು ಪ್ರಾರಂಭ ಮಾಡಿದ್ದಾರೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ ನೋಡಿ. ಇನ್ನು ಕಟಗೇರಿಯವರ ಈ ಯೋಜನೆಯ ಮುಖ್ಯ ಉದ್ದೇಶ ಮತ್ತು ಅದರ ಸ್ವರೂಪ ಯಾವ ರೀತಿ ಇದೆ ಅಂತೀರಿ? ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಎಷ್ಟು ಮಟ್ಟಿಗೆ ಅವಶ್ಯಕತೆ ಇದ್ದಾವೆ, ಪೋಷಕಾಂಶಗಳ ಜೊತೆಗೆ ಮಣ್ಣಿನಲ್ಲಿರ್ತಕ್ಕಂಥ ಕಣಗಳು ಯಾವ ರೀತಿ ಇದ್ದಾವೆ, ಮತ್ತು ಅಲ್ಲಿ ನಾವು ಆ ಮಣ್ಣಿನಲ್ಲಿ ನಾವು ವಿಶೇಷವಾಗಿ ಅಂಬಲೀಯ ಮಣ್ಣು ಅಂತ ಕರಿತೀವಿ, ಕ್ಷಾರತೀಯ ಮಣ್ಣು ಅಂತ ಕರಿತೀವಿ. ಈ ಎಲ್ಲ ದೃಷ್ಟಿಯಿಂದ ನೋಡಿದಾಗ ಇವು ಏನು ಪೋಷಕಾಂಶಗಳು ಎಷ್ಟಿರಬೇಕಾಗಿತ್ತು, ನಮ್ಮ ಸಾಯ್ಲು ಅಂಬಲೀಯ ಇರಬೇಕೋ ಅಥವಾ ಕ್ಷಾರವಾಗಿರಬೇಕೋ, ಇದ್ದಾಗ ಏನಾಗುತ್ತೆ